ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಮತ್ತೊಮ್ಮೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಈಗ ಸಾವಯವ ಮಹತ್ವ ಕುರಿತು ಡಾಕ್ಟರ್ ಪುಷ್ಪಾ ಭಾರತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಗಿ. ಇವತ್ತಿನ ದಿವಸ ಸಿರಿಧಾನ್ಯವಾದ ಸಾವಯವ ಮಹತ್ವ ಕುರಿತು ತಿಳಿಸಿಕೊಡ್ಲಿಕ್ಕೆ ಡಾಕ್ಟರ್ ಪುಷ್ಪಾ ಭಾರತಿ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪುಷ್ಪಾ ಭಾರತಿ ಅವರೇ. ನಮಸ್ಕಾರ. ಮೊದಲಿಗೆ ಈ ಸಿರಿಧಾನ್ಯಗಳು ಅಂದ್ರೆ ಏನಂತ ತಿಳಿಸ್ಕೊಡ್ತೀರಿ? ಈಗ ಮೊದಲೆಲ್ಲ ತೃಣಧಾನ್ಯ ಕಿರುಧಾನ್ಯ ಅಂತೆಲ್ಲ ಕರಿತಾ ಇದ್ರು. ಈ ಹುಲ್ಲಿನ ಜಾತಿಯ ಸಣ್ಣ ಕಾಳುಗಳು, ಇವುಗಳಲ್ಲಿ ಆರೋಗ್ಯವರ್ಧಕ ಪೋಷಕಾಂಶಗಳ ಗುಣಗಳನ್ನ ಪರಿಶೀಲನೆ ಮಾಡಿ ಸಿರಿಧಾನ್ಯಗಳು ಅಂತ ಮರು ನಾಮಕರಣ ಮಾಡಲಾಗಿದೆ. ಭಾರತದಲ್ಲಿ ಬೆಳೆಯುವಂತಹ ಸಿರಿಧಾನ್ಯಗಳು ಯಾವ್ಯಾವು ಅಂದ್ರೆ ನವಣೆ, ಸಾವಿ, ಬರಗು, ಊದಲು, ಕೊರ್ಲೆ, ಹರಕ ಇನ್ನು ಮುಂತಾದವು. ಈ ಆಹಾರ ಪದ್ಧತಿ ಒಳಗೆ ಹಾಸುಹೊಕ್ಕಾಗಿದ್ದಂತಹ ಸಿರಿಧಾನ್ಯಗಳು ಕ್ರಮೇಣ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾವೆ. ಒಂದು ಕಾಲದೊಳಗೆ ಪ್ರಧಾನ ಬೆಳೆಗಳಾಗಿ ಬಳಕೆಯಲ್ಲಿದ್ದಂತಹ ಈ ಧಾನ್ಯಗಳು ಅವುಗಳ ಸೇವನೆ, ಶೇಖರಣೆ, ಸಂಸ್ಕರಣೆ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ. ಮತ್ತೆ ಈ ಸಿರಿಧಾನ್ಯಗಳ ಕಣ್ಮರೆಗೆ ಏನೇನು ಕಾರಣ ಅಂತೀರಿ? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಹಸಿರು ಕ್ರಾಂತಿಯ ನೇರ ಪರಿಣಾಮ ಅಂತ ಹೇಳ್ಬಹುದು ನೋಡ್ರಿ. ಯಾಕಂದ್ರೆ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿ ಸಿರಿಧಾನ್ಯದ ಬೆಳೆಗಳ ಪ್ರದೇಶ ಕಡಿಮೆ ಆಗ್ತಾ ಇದೆ, ಇದು ಮೊದಲನೇ ಕಾರಣ. ಆಮೇಲೆ ಬದಲಾದ ಕೃಷಿ ಪದ್ಧತಿಯಿಂದ ಮಿಶ್ರ ಬೆಳೆಗಳಲ್ಲಿ ಸಿರಿಧಾನ್ಯಗಳ ವ್ಯವಸಾಯ ಕಡಿಮೆ ಆಗ್ತಾ ಇದೆ. ಸಿರಿಧಾನ್ಯಗಳ ಸಂಸ್ಕರಣೆ ಮಾಡುವುದು ಕಷ್ಟವಾದ ಪದ್ಧತಿ ಮತ್ತು ಸಂಸ್ಕರಣೆಗೆ ಬೇಕಾದಂತಹ ಯಂತ್ರೋಪಕರಣಗಳ ಕೊರತೆಯಿಂದ ರೈತರು ಬೆಳೆಯಲಿಕ್ಕೆ ಹಿಂಜರಿತಾ ಇದ್ದಾರೆ. ಆಮೇಲೆ ಕಡಿಮೆ ಬೆಲೆಗೆ ಪಡಿತರ ವ್ಯವಸ್ಥೆಯೊಳಗೆ ನಮಗೀಗ ಆಹಾರ ದೊರಕ್ತಾ ಇದ್ದಾವೆ, ಅದರೊಳಗೆ ಅಕ್ಕಿ, ಗೋಧಿ ಇಂತಹ ಆಹಾರಗಳು. ಆದ್ರಿಂದ ರೈತರು ಸಿರಿಧಾನ್ಯದ ಬಳಕೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಬದಲಾಗ್ತಿರುವಂತಹ ಆಹಾರ ಪದ್ಧತಿಯಿಂದ ಸಿರಿಧಾನ್ಯದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಮತ್ತೆ ಪಟ್ಟಣ ಪ್ರದೇಶದಲ್ಲಿ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಜನರಿಗೆ ಅರಿವಿಲ್ಲದೆ ಇರೋದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ಈ ಸಿರಿಧಾನ್ಯಗಳ ಬಗ್ಗೆ ತಾವೇನು ತಿಳಿಸ್ತಾ ಇದ್ರಲ್ಲ, ಈ ಸಿರಿಧಾನ್ಯಗಳು ಯಾಕೆ ಬೇಕಂತೀರಿ? ಯಾಕಂದ್ರೆ ಗುಣದಲ್ಲಿ ಶ್ರೀಮಂತವಾದಂತಹ ಈ ಸಿರಿಧಾನ್ಯಗಳು ನಮ್ಮ ದಿನನಿತ್ಯದ ಊಟದಿಂದ ಮಾಯವಾಗ್ತಾ ಇರೋದನ್ನ ನೋಡಿದ್ರೆ ವಿಷಾದ ಅನಿಸ್ತದೆ. ಅವುಗಳಲ್ಲಿ ಇರುವಂತಹ ಆರೋಗ್ಯವರ್ಧಕ ಗುಣಗಳನ್ನ ಮನಗಂಡು ಇತ್ತಿತ್ತಲಾಗಿ ಆಹಾರ ತಜ್ಞರು ಸಲಹೆ ಮೇರೆಗೆ ಧಾನ್ಯಗಳ ಸೇವನೆ ಹೆಚ್ಚುತ್ತಾ ಇರೋದ್ರಿಂದ ಅವುಗಳ ಉತ್ಪಾದನೆನೂ ಹೆಚ್ಚಾಗ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚುತ್ತಿರುವಂತಹ ಒತ್ತಡ, ಜೀವನ ಶೈಲಿಯ ಬದಲಾವಣೆಯಿಂದ ಸಕ್ಕರೆ ಕಾಯಿಲೆ ಅಂತ ರೋಗಗಳು ಜಾಸ್ತಿ ಆಗ್ತಾ ಇದಾವೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಸಿರಿಧಾನ್ಯಗಳತ್ತ ವಾಲುತ್ತಿರುವುದು ಸಂತೋಷದ ವಿಷಯ. ಸಿರಿಧಾನ್ಯಗಳಿಂದ ಸಕ್ಕರೆ ಕಾಯಿಲೆಯನ್ನ ನಾವು ಸಂಪೂರ್ಣವಾಗಿ ಗುಣಪಡಿಸಲಾಗದಿದ್ರೂ ಸುಲಭವಾಗಿ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಈ ಸಿರಿಧಾನ್ಯಗಳಿಂದ ರಕ್ತದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯ ರೋಗಗಳನ್ನು ದೂರ ಇಡಬಹುದು. ನಾರಿನಾಂಶ ಇವುಗಳಲ್ಲಿ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ತಡೆಯಬಹುದು, ದೊಡ್ಡ ಕರುಳಿನ ಕ್ಯಾನ್ಸರ್ ತಡೆಯಬಹುದು. ಮತ್ತೆ ಸಿರಿಧಾನ್ಯಗಳ ಇನ್ನೊಂದು ವಿಶೇಷತೆ ಅಂದ್ರೆ ಇವುಗಳಲ್ಲಿ ಇರುವಂತಹ ಖನಿಜಾಂಶಗಳು. ಖನಿಜಾಂಶಗಳು ಇತರ ಧಾನ್ಯಗಳಿಗಿಂತ ನಾಲ್ಕೈದು ಪಟ್ಟು ಹೆಚ್ಚಾಗಿದ್ದಾವೆ. ಈ ಹೆಚ್ಚಾಗಿರುವ ಸುಣ್ಣದಾಂಶದಿಂದ ಎಲುಬು, ಹಲ್ಲುಗಳ ಬೆಳವಣಿಗೆ ಮತ್ತು ಸೂಕ್ತವಾದ ನಿರ್ವಹಣೆಗೆ ಸಹಾಯ ಆಗ್ತದೆ. ಮತ್ತೆ ಸಿರಿಧಾನ್ಯಗಳಲ್ಲಿ ಇರುವಂತಹ ಕಬ್ಬಿಣಾಂಶ ರಕ್ತಹೀನತೆ ತಡೆಯಲಿಕ್ಕೆ ಸಹಾಯಕ. ಜೀವಕೋಶಗಳ ರಚನೆಗೆ ಮತ್ತು ರಕ್ಷಣೆಗೆ ಬೇಕಾಗಿರುವಂತಹ ರಂಜಕ ಅಕ್ಕಿಗಿಂತ ಎರಡು ಮೂರು ಪಟ್ಟು ಹೆಚ್ಚು ಇರೋದ್ರಿಂದ ಈ ಸಿರಿಧಾನ್ಯಗಳು ಉಪಯುಕ್ತ ಅಂತ ಹೇಳಬಹುದು. ಸಿರಿಧಾನ್ಯಗಳಲ್ಲಿ ಅವಶ್ಯಕ ಕೊಬ್ಬಿನಾಮ್ಲಗಳು ಹೆಚ್ಚಿರೋದ್ರಿಂದ ಮೆದುಳಿನ ಬೆಳವಣಿಗೆ ಮತ್ತು ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಸೂಕ್ತವಾಗಿದ್ದಾವೆ. ಸಿರಿಧಾನ್ಯವಾದ ಸಾವಿ ಬಗ್ಗೆಯೂ ಕೂಡ ಮಾಹಿತಿ ಮಾಡಿಕೊಡ್ತೀರಿ? ಸಿರಿಧಾನ್ಯಗಳಲ್ಲಿ ಸಾವಿ ಬಹಳ ಪ್ರಮುಖ ಬೆಳೆ ಆಗಿದ್ದು ಬರಗಾಲವನ್ನ ಎದುರಿಸಿ ಬೆಳೆಯುವಂತಹ ಗುಣ ಹೊಂದಿದೆ ನೋಡ್ರಿ. ಬಹುಬೇಗ ಕೊಯ್ಲಿಗೆ ಬರ್ತದೆ. ಕಿರುಧಾನ್ಯವಾದ ಸಾವಿಯನ್ನ ಭಾರತ ದೇಶದೊಳಗೆ ಒರಿಸ್ಸಾ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಬಹುಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಸಾವಿಗೆ ಬೇರೆ ಯಾವ ಹೆಸರಿನಿಂದ ಕರೀತಾರಂತೀರಿ? ಸಿರಿಧಾನ್ಯಗಳಲ್ಲಿ ಅತಿ ಚಿಕ್ಕದಂತಹ ಈ ಸಾವಿ ಹಿರಿಯಣ್ಣ ಅಂತ ಹೇಳ್ಬಹುದು.